ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕೇಳಲಿದ್ದೀರಿ, ಬಿದಿರಿನಲ್ಲಿ ಮೌಲ್ಯವರ್ಧನೆ ಕುರಿತು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಡಾ ಬಿಎನ್ ಸತೀಶ್ ಅವರೊಡನೆ ಮಾತುಕತೆ. ಬಿದಿರನ್ನ ಕೊಡಗು ಜಿಲ್ಲೆಯಲ್ಲಿ ಅನೇಕ ಕಡೆ ಬೆಳೆಯಲಾಗ್ತಾ ಇದೆ. ಕೆಲವೊಬ್ರು ಬಹಳ ಆಸಕ್ತಿಯಿಂದ 10-20 ರೀತಿಯ ಬಿದಿರಿನ ತಳಿಗಳನ್ನ ಸಾಗುವಳಿ ಮಾಡ್ತಿದ್ದಾರೆ. ರೈತ ಬಂದವರೇ, ಬಿದಿರಿನಲ್ಲಿ ಮೌಲ್ಯವರ್ಧನೆ ಈ ಕುರಿತಂತೆ ಇವತ್ತು ವಿಚಾರಗಳನ್ನ ಮಂಡಿಸ್ತಿದ್ದಾರೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಬಿಎನ್ ಸತೀಶ್ ಅವರು. ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯ ಈ ನಿಟ್ಟಿನಲ್ಲಿ ಏನು ಕೆಲಸಗಳನ್ನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆನೂ ವಿಚಾರಗಳನ್ನ ಉಲ್ಲೇಖ ಮಾಡ್ತಾರೆ. ಡಾಕ್ಟ್ರೆ, ವಿಷಯಗಳನ್ನ ನಮ್ಮ ರೈತರಿಗೆ ತಿಳಿಪಡಿಸಿ. ಖಂಡಿತ ಸರ್, ಈಗಾಗಲೇ ಕೊಡಗಿನ ಹಾಗೂ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಸಾಕಷ್ಟು ಜನ ರೈತರು ಬಿದಿರನ್ನ ಬೆಳೆಸಲಿಕ್ಕೆ ಶುರು ಮಾಡಿದ್ದಾರೆ. ಮೊದಲಿಂದನೂ ಬಿದಿರು ಇತ್ತು, ಆದರೆ ಕಾರಣಾಂತರಗಳಿಂದ ಅದರ ಒಂದು ಸಂತತಿ ಕಡಿಮೆ ಆಗ್ತಾ ಬಂದಿತ್ತು, ಮತ್ತೆ ಈಗ ಅದನ್ನ ಬೆಳೆಸಲಿಕ್ಕೆ ರೈತರು ಮುಂದಾಗಿದ್ದಾರೆ. ಬಿದಿರು ನಮಗೆಲ್ಲ ಗೊತ್ತಿರೋ ಹಾಗೆ ಹುಲ್ಲು ಜಾತಿಗೆ ಸೇರ್ತಕ್ಕಂತಹ ಒಂದು ಸಸ್ಯ, ಅತ್ಯಂತ ಎತ್ತರವಾಗಿ ಬೆಳೀತದೆ. ನಮ್ಮ ದೇಶದಲ್ಲಿ ಸುಮಾರು 140 ಬೇರೆ ಬೇರೆ ಜಾತಿಯ ಬಿದಿರುಗಳ ಪ್ರಭೇದಗಳನ್ನು ನಾವು ಕಾಣಬಹುದು. ಪ್ರಪಂಚದಲ್ಲಿ ಸುಮಾರು 1,250 ಪ್ರಭೇದಗಳಿದೆ. ಏಷ್ಯಾ ಖಂಡದಲ್ಲಿ ಸುಮಾರು 900 ಬೇರೆ ಬೇರೆ ಪ್ರಭೇದದ ಬಿದಿರುಗಳಿದೆ. ನಮ್ಮ ದೇಶದಲ್ಲಿ ಸುಮಾರು 140 ಬಿದಿರಿನ ಪ್ರಭೇದಗಳನ್ನು ನಾವು ಕಾಣಬಹುದು. ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ನಾರ್ತ್ ಈಸ್ಟರ್ನ್ ಕಂಟ್ರಿ ಅಂತ ಹೇಳ್ತೀವಿ, ಅಲ್ಲಿ ಹೆಚ್ಚಿನ ಪ್ರಭೇದಗಳು ಕಂಡುಬರುತ್ತವೆ. ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ ಸುಮಾರು 20-25 ಪ್ರಭೇದಗಳನ್ನು ನಾವು ಇಲ್ಲಿ ಕಾಣಬಹುದು. ನಮಗೆ ಗೊತ್ತಿರೋ ಹಾಗೆ ಮುಳ್ಳು ಬಿದಿರು, ಕಿರು ಬಿದಿರು, ಹೆಬ್ಬಿದಿರು, ಲಾಟಿ ಬಿದಿರು, ಎಲ್ಲೋ ಬಿದಿರು, ಸಾಕಷ್ಟು ವೆರೈಟಿಗಳನ್ನ ನಾವು ಇಲ್ಲಿ ನೋಡಿದ್ವಿ. ಬಿದಿರಿಗೆ ಸಾಮಾನ್ಯವಾಗಿ ನೀರು ನಿಲ್ಲುವ ಜಾಗ ಬಿಟ್ಟು ಬೇರೆ ಎಲ್ಲಾ ಜಾಗದಲ್ಲೂ ಚೆನ್ನಾಗಿ ಬರ್ತದೆ. ಅಂದ್ರೆ ಗದ್ದೆಯಲ್ಲಿ ನೀರು ನಿಲ್ತಾ ಇದ್ರೆ ಅಂತ ಜಾಗದಲ್ಲಿ ಬಿದಿರನ್ನ ಹಾಕ್ಲಿಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಬೇಕು, ಅದರ್ವೈಸ್ ಎಲ್ಲಾ ಕಡೆಗೆ ಬಿದಿರು ಚೆನ್ನಾಗಿ ಬರ್ತದೆ. ಬಿದಿರು ಅಂತಂದ್ರೆ ಕೆಲವು ಪ್ರಭೇದಗಳು ಪೊರಕೆ ಕಡ್ಡೆ ಅಥವಾ ಹುಲ್ಲಿನ ಕಡ್ಡೆ ಗಾತ್ರದಲ್ಲಿ ಇರತಕ್ಕಂಥ ಬಿದಿರುಗಳಿದ್ದಾವೆ. ದೊಡ್ಡ ಮರದ ಗಾತ್ರ ಅಂದ್ರೆ ಸುಮಾರು 30-35 ಸೆಂಟಿಮೀಟರ್ ಸುತ್ತಳತೆ ಅಷ್ಟು ದೊಡ್ಡದಾದ ಬಿದಿರುಗಳು ಸಹ ನಾವು ನೋಡಬಹುದು. ಅಂದ್ರೆ ಸಣ್ಣ ಕಡ್ಡಿಯಿಂದ ಹಿಡಿದು ದೊಡ್ಡ ಮರದ ಗಾತ್ರದಿಂದ ಬೇರೆ ಬೇರೆ ತರದ ಬಿದಿರುಗಳನ್ನು ನಾವು ನೋಡಬಹುದು. ಈ ಒಂದು ಕಾರಣದಿಂದ ಬಿದಿರುಗಳನ್ನ ಬೇರೆ ಬೇರೆ ಉತ್ಪನ್ನಗಳನ್ನ ತಯಾರಿಕೆಯಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ಬಾರ್ ಅಂತ ಒಂದು ಸಂಸ್ಥೆ, ಇನ್ಬಾರ್ ಅಂತಂದ್ರೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಬ್ಯಾಂಬೂ ಅಂಡ್ ರಾಟನ್ಸ್ ಅಂತ ಹೇಳ್ಬಿಟ್ಟು ಸಂಸ್ಥೆ ಬಿದಿರು ಮತ್ತೆ ಬೆತ್ತದ ಬಗ್ಗೆ ಸಂಶೋಧನೆ ಮಾಡ್ತಾ ಬಂದಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಈ ಸಂಸ್ಥೆಯು ಬಿದಿರಿನಿಂದ ಸುಮಾರು 10,000 ಬೇರೆ ಬೇರೆ ಉತ್ಪನ್ನಗಳನ್ನ ಮಾಡೋದನ್ನ ದಾಖಲಾತಿ ಮಾಡಿದೆ. ಅಂದ್ರೆ ಬಿದಿರಿಂದ ಸುಮಾರು 10,000 ಬೇರೆ ಬೇರೆ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಸೊ ನೀವು ಊಹಿಸ್ಲಿಕ್ಕೂ ಆಗದಷ್ಟು ಉತ್ಪನ್ನಗಳು ಇವತ್ತಿನ ದಿವಸ ಬಿದಿರಿನಿಂದ ತಯಾರಾಗ್ತದೆ. ಅಂದ್ರೆ ಬಿದಿರು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ ತಾವು ಊಹಿಸಿಕೊಳ್ಬಹುದು. ಒಂದು ಗಾದೆ ಇದೆ, ಹುಟ್ಟಿದಾಗ ತೊಟ್ಟಿಲಿಂದ ಹಿಡಿದು ಸತ್ತಾಗ ಚಟ್ಟದವರೆಗೂ ಬಿದಿರು ಉಪಯೋಗಕ್ಕೆ ಬರ್ತದೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಅಂದ್ರೆ ಪ್ರತಿಯೊಂದು ನಮ್ಮ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ನಾವು ಬೇರೆ ಬೇರೆ ತರದಲ್ಲಿ ಬಿದಿರನ್ನ ಉಪಯೋಗಿಸ್ತಾ ಬಂದಿದ್ದೀವಿ. ಹಿಂದಿನ ಕಾಲದಲ್ಲಿ ಹೋದ್ರೆ ದಿನನಿತ್ಯದ ಬಳಕೆಯಲ್ಲಿ ಉಪಯೋಗಿಸ್ತಕ್ಕಂತಹ ಮರಗಳಾಗಲಿ, ಬುಟ್ಟಿ ಆಗಲಿ, ಅಥವಾ ರೇಷ್ಮೆ ಸಾಕಾಣಿಕೆಯಲ್ಲಿ ಇರ್ತಕ್ಕಂಥ ತಟ್ಟೆಗಳ ಚಂದ್ರಿಕೆ ಅಂತ ಹೇಳ್ತೀವಿ, ತರತರದ ಉತ್ಪನ್ನಗಳು ನಾವು ನೋಡ್ತಾ ಬಂದಿದ್ವಿ. ಇತ್ತೀಚಿನ ದಿವಸಗಳಲ್ಲಿ ಬಿದಿರಿನ ಉತ್ಪನ್ನಗಳಲ್ಲಿ ಅಥವಾ ಬಿದಿರಿನ ಉಪಯೋಗದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಆಗಲೇ ಮರ ಮುಟ್ಟು ಅಥವಾ ಸಣ್ಣ ಬುಟ್ಟಿಗಳಿಂದ ಹಿಡಿದು ಇವತ್ತು 5-star ಫೆಸಿಲಿಟಿಗಳಲ್ಲಿ ಸಹ ಬಿದಿರನ್ನ ಉಪಯೋಗಿಸ್ತಕ್ಕಂಥ ಒಂದು ಬೆಳವಣಿಗೆಗಳನ್ನ ನಾವು ಇವತ್ತಿನ ದಿವಸ ಕಾಣಬಹುದು. ಮೊದಲು ಬಿದಿರನ್ನ ಪೂವರ್ ಮೆನ್ ಟಿಂಬರ್ ಅಂದ್ರೆ ಆರ್ಥಿಕ ಸ್ಥಿತಿ ಕಷ್ಟ ಇದ್ರೆ ಅವನು ತಗೊಳಕ್ ಆಗಿಲ್ಲ ಅಂದ್ರೆ ಕೊನೆಯ ಪಕ್ಷದಲ್ಲಿ ಬಿದಿರಿನ ಒಂದು ಮರ ಮುಟ್ಟುಗಳನ್ನು ತಗೊಳ್ಳಿಕ್ಕೆ ಮಾಡ್ತಾ ಇದ್ದ ಅಂದ್ರೆ ಅಷ್ಟು ಕಡಿಮೆ ದರದಲ್ಲಿ ಬಿದಿರು ಸಿಗ್ತಾ ಇತ್ತು. ಆದ್ರೆ ಇವತ್ತಿನ ದಿವಸ ಅದಕ್ಕೆ ನಾವು ಗ್ರೀನ್ ಗೋಲ್ಡ್ ಅಂತ ಹೇಳ್ತೀವಿ, ಅಂದ್ರೆ ಪೂವರ್ ಮೆನ್ ಟಿಂಬರ್ ಇಂದ ಗ್ರೀನ್ ಗೋಲ್ಡ್ ವರೆಗೂ ಈ ಬಿದಿರು ಬೆಳೆದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಂದು ಸಣ್ಣ ಉದಾಹರಣೆ ಕೊಡೋದಿದ್ರೆ, ಮೊದಲು ಮರ ಮನೆಗಳು ಕಟ್ಟಲಿಕ್ಕೆ ಎಲ್ಲ ಬಿದಿರನ್ನು ಉಪಯೋಗಿಸ್ತಾ ಇದ್ರು. ಅಂದ್ರೆ ಹೆಚ್ಚಾಗಿ ತುಂಬಾ ಆರ್ಥಿಕವಾಗಿ ಹಿಂದುಳಿದ ಜನ ಆಗ್ಲಿ ಮನೆ ಕಟ್ಟಲಿಕ್ಕೆ ಅಂತ ಸಣ್ಣ ಗುಡಿಸ್ಲಿಗೆ ಮಾಡ್ಲಿಕ್ಕೆ ಈ ಬಿದಿರನ್ನ ಉಪಯೋಗಿಸ್ತಾ ಇದ್ರು. ಅದು ಇವತ್ತಿನ ದಿವಸ ನೀವು ಬಿದಿರು ಎಲ್ಲಿ ಕಾಣ್ತೀರಿ ಅಂತಂದ್ರೆ, ಒಳ್ಳೆ ದೊಡ್ಡ ದೊಡ್ಡ ರೆಸಾರ್ಟ್ಸ್ ಆಗ್ಲಿ ಅಥವಾ 5-star ಹೋಟೆಲ್ಸ್ ಆಗ್ಲಿ ಬಿದಿರನ್ನು ಉಪಯೋಗಿಸಿ ಮಾಡ್ತಾ ಇದ್ರೆ, ಅಂದ್ರೆ ಎಷ್ಟು ಮಟ್ಟಿಗೆ ಬೆಳವಣಿಗೆ ಆಗಿದೆ, ಎಷ್ಟು ಆಕರ್ಷಿತವಾಗಿದೆ ಈ ಉದ್ಯೋಗ ಅಂತ ಹೇಳಲಿಕ್ಕೆ ಒಂದು ಸಣ್ಣ ಉದಾಹರಣೆ. ಅದೇ ತರದಲ್ಲಿ ಸಾಕಷ್ಟು ಪೀಠೋಪಕರಣಗಳನ್ನ ಇವತ್ತಿನ ದಿವಸ ಬಿದಿರಿಂದ ಉಪಯೋಗಿಸ್ತಾ ಇದ್ದಾರೆ. ಮಂಚ ಆಗಲಿ ಅಥವಾ ಕುರ್ಚಿ ಆಗಲಿ, ರ್ಯಾಕ್ಸ್ ಆಗಲಿ, ಏನ್ ಹೇಳಿದ್ರು ಬಿದಿರಿನಲ್ಲಿ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಇವತ್ತಿನ ದಿವಸದಲ್ಲಿ ಇದೆ. ನಾನು ಆಗ್ಲೇ ಹೇಳಿದ್ರೆ ಸುಮಾರು 140 ಬೇರೆ ಬೇರೆ ಪ್ರಭೇದಗಳಿದೆ ಅಂತ ಹೇಳಿದೆ. ಮನೆ ಕಟ್ಟಲಿಕ್ಕೆ ಬೇಕಾದ ಬೇರೆ ಬೇರೆ ಒಂದು ಬಿದಿರಿನ ಪ್ರಭೇದಗಳಿದೆ. ಉದಾಹರಣೆಗೆ ಬರ್ಮಾ ಬ್ಯಾಂಬೋ ನಮ್ಮ ಕೊಡಗಲ್ಲಿ ಸಾಮಾನ್ಯವಾಗಿ ಸಿಗ್ತದೆ, ಅದನ್ನು ಹೆಚ್ಚಾಗಿ ನಾವು ಇವತ್ತಿನ ದಿವಸ ಮನೆ ಕಟ್ಟಲಿಕ್ಕೆ ಉಪಯೋಗಿಸ್ತಾ ಇದ್ವಿ. ಅದೇ ರೀತಿ ಒಂದು ಗೋಡುವಾ ಅಂತ ಒಂದು ಸ್ಪೀಸೀಸ್ ಬಂದಿದೆ, ಅದು ವೆಜಿಟೇಬಲ್ ಸ್ಟೀಲ್ ಅಂತ ಹೇಳ್ತೀವಿ. ಅಂದ್ರೆ ಬಿದಿರಿನಲ್ಲಿ ಅತ್ಯಂತ ಗಟ್ಟಿಮುಟ್ಟಾದ ಬಿದಿರು ಅಂತ ಹೇಳ್ತೀವಿ, ಸ್ಟ್ರಾಂಗೆಸ್ಟ್ ಬ್ಯಾಂಬೂ ಅಮಾಂಗ್ ಬ್ಯಾಂಬೂ ಸ್ಪೀಸೀಸ್ ಅಂತ ಹೇಳ್ತೀವಿ. ಅದನ್ನು ಸಹ ಕೆಲವು ರೈತರು ಬೆಳೀತಾ ಇದಾರೆ. ಇಂಥ ಬಿದಿರುಗಳನ್ನ ನಾವು ಮನೆ ಕಟ್ಟಲಿಕ್ಕೆ ಉಪಯೋಗಿಸ್ತಾ ಇದ್ವಿ. ಅದೇ ತರದ ಪೀಠೋಪಕರಣಗಳಿಗೆ ಬಂದಾಗ ಲಾಟಿ ಬಿದಿರು ಅಂತ ತಮಗೆಲ್ಲ ಗೊತ್ತಿರಬಹುದು, ಒಳಗಡೆ ತುಂಬಾ ಗಟ್ಟಿ ಇರ್ತದೆ ಅಥವಾ ಕಿರುಬಿದಿರು ಅಂತ ಹೇಳ್ಬಹುದು. ಅಂದ್ರೆ ಸಾಮಾನ್ಯವಾಗಿ ಬಿದಿರಲ್ಲಿ ಒಳಗಡೆ ತುಂಬಾ ದೊಡ್ಡ ಒಂದು ಹಾಲೋನೆಸ್ ಹೋಲಿರುತ್ತೆ, ಬಟ್ ಈ ಲಾಟಿ ಬಿದಿರಾಗ್ಲಿ ಅಥವಾ ಕಿರುಬಿದಿರಾಗ್ಲಿ ಆ ಹಾಲೋನೆಸ್ ತುಂಬಾ ಕಡಿಮೆ ಇರ್ತದೆ. ಸೊ ಈ ಎರಡು ಬಿದಿರುಗಳನ್ನ ಹೆಚ್ಚಾಗಿ ನಾವು ಪೀಠೋಪಕರಣಗಳಾಗಿ ಉಪಯೋಗಿಸ್ಲಿಕ್ಕೆ ತುಂಬಾ ಬಳಕೆ ಬರುತ್ತೆ. ಅಂದ್ರೆ ಎಷ್ಟು ಒಳಗಡೆ ಸಾಲಿಡ್ ಇರೋ ಕಾರಣ ನಾವು ಯಾವ ತರ ಬೇಕಾದ್ರೆ ನಾವು ಬೆಂಡ್ ಮಾಡಬಹುದು, ಬೆತ್ತನೆ ಯಾವ ತರ ನಾವು ಪೀಠೋಪಕರಣಗಳು ಉಪಯೋಗಿಸ್ತೀವೋ ಅದೇ ತರದಲ್ಲಿ ಇವತ್ತು ಬಿದಿರಲ್ಲಿ ಪೀಠೋಪಕರಣಗಳು ಮಾಡುವಂತ ವ್ಯವಸ್ಥೆ ಬಂದಿದೆ. ಅದಷ್ಟೇ ಅಲ್ಲ, ಜೊತೆಗೆ ಹ್ಯಾಂಡಿಕ್ರಾಫ್ಟ್ಸ್ ಅನ್ನು ಕರಕುಶಲ ವಸ್ತುಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಮನೇಲಿ ಇರ್ತಕ್ಕಂಥ ವಾಲ್ ಪ್ಲೇಟ್ಸ್ ಆಗ್ಲಿ, ವಾಲ್ ಕ್ಲಾಕ್ ಆಗ್ಲಿ, ಒಂದು ಪೆನ್ ಸ್ಟ್ಯಾಂಡ್ ಆಗ್ಲಿ ಅಥವಾ ಪೇಪರ್ ವೇಟ್ ಆಗ್ಲಿ, ಲ್ಯಾಂಪ್ ಶೇಡ್ಸ್ ಆಗ್ಲಿ, ಸಾಕಷ್ಟು ವೈವಿಧ್ಯಮಯವಾದಂತಹ ಹ್ಯಾಂಡಿಕ್ರಾಫ್ಟ್ಸ್ ಅಥವಾ ಕರಕುಶಲ ವಸ್ತುಗಳನ್ನ ಇವತ್ತು ಈ ಬಿದಿರಿಂದ ಮಾಡ್ತಾ ಇದ್ದಾರೆ ಜನ. ಉದಾಹರಣೆಗೆ ಕೇರಳ ರಾಜ್ಯದಲ್ಲಿ ಕಲ್ಪೇಟ್ ಹತ್ರ ಒಂದು ಉರಾವು ಅಂತ ಒಂದು ಸಂಸ್ಥೆ ಇದೆ. ಆ ಉರಾವು ಸಂಸ್ಥೆಯಲ್ಲಿ ಈ ಒಂದು ಹ್ಯಾಂಡಿಕ್ರಾಫ್ಟ್ಸ್ ನ ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಯಾರಾದರೂ ರೈತರು ಇಷ್ಟಪಟ್ಟರೆ ಅವ್ರು ನಿಮಗೆ ಟ್ರೈನಿಂಗ್ ಸಹ ಕೊಡ್ತಾರೆ. ಅದನ್ನ ಪಡ್ಕೊಂಬಂದು ತಾವು ಸಹ ತಮ್ಮ ಮನೆಗಳಲ್ಲೇ ಈ ಸಣ್ಣ ಪುಟ್ಟ ಕರಕುಶಲ ವಸ್ತುಗಳನ್ನ ಬಿದಿರಿಂದ ಮಾಡಿ ಅದನ್ನ ಮಾರುಕಟ್ಟೆ ಮಾಡಿಕೊಳ್ಳಿಕ್ಕೂ ಸಹ ಸಾಕಷ್ಟು ಅವಕಾಶಗಳಿದೆ. ಇನ್ನು ಮುಂದೆ ಹೋಗೋದಾದ್ರೆ ಊದುಬತ್ತಿಯಲ್ಲಿ ಒಳಗಡೆ ಇರ್ತಕ್ಕಂತಹ ಕಡ್ಡಿ ಬಿದಿರಿಂದ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಬೇರೆ ಯಾವುದೇ ಮರದಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಿದಿರಲ್ಲೂ ಸಹ ಕೆಲವು ಪ್ರಭೇದಗಳಿಂದ ಮಾತ್ರ ಈ ಕಡ್ಡಿನ ಮಾಡ್ಲಿಕ್ಕೆ ಅವಕಾಶ ಇದೆ. ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಈ ಅಗರಬತ್ತಿ ಸ್ಟಿಕ್ ಅಂತ ಏನ್ ಹೇಳ್ತೀವಿ ಊದುಬತ್ತಿಯ ಕಡ್ಡಿಗಳೆಲ್ಲ, 25% ಮಾತ್ರ ನಮ್ಮ ದೇಶದಲ್ಲಿ ನಾವು ಮಾಡ್ತಾ ಇದೀವಿ. ಇನ್ನು ಉಳಿದ 75% ಬೇರೆ ದೇಶಗಳಿಂದ ನಾವು ಇವತ್ತು ಆಮದು ಮಾಡ್ಕೊಳ್ತಾ ಇದೀವಿ. ಅಂದ್ರೆ ನಮ್ಮ ದೇಶದಲ್ಲಿ ಸಂಪತ್ತುಗಳು ಇದ್ರೂ ಸಹ ನಾವು ಬೇರೆ ದೇಶದಿಂದ ಇದನ್ನ ಆಮದು ಮಾಡ್ತಾ ಇದೀವಿ. ಇತ್ತೀಚಿನ ದಿನಗಳಲ್ಲಿ ರೈತರು ಬೆಳೀತಾ ಇರೋ ಕಾರಣ ಸಾಕಷ್ಟು ಅಗರಬತ್ತಿ ಸ್ಟಿಕ್ ಮೇಕಿಂಗ್ ಪ್ರೋಸೆಸ್ ಮಾಡತಕ್ಕಂತ ಒಂದು ಕೈಗಾರಿಕೆಗಳು ಸಹ ನಮ್ಮಲ್ಲಿ ಇತ್ತೀಚೆಗೆ ಬರ್ತಾ ಇದಾವೆ. ನಮ್ಮ ಮಹಾವಿದ್ಯಾಲಯದಲ್ಲಿ ಸಹ ಈ ಒಂದು ಅಗರಬತ್ತಿ ಕಡ್ಡಿ ಮಾಡತಕ್ಕಂತಹ ಒಂದು ಯಂತ್ರೋಪಕರಣಗಳನ್ನು ನಾವು ಮಾಡಿದೀವಿ. ಇದರ ಜೊತೆಗೆ ಅತ್ಯಂತ ಪ್ರಾಮುಖ್ಯತೆ ಪಡ್ತಿರ್ತಕ್ಕಂತ ಮತ್ತು ನಮ್ಮ ಕಾಲೇಜಿನ ಒಡಂಬಡಿಕೆಯಲ್ಲಿ ಈ ಅಗರಬತ್ತಿ ಕಡ್ಡಿಯನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ. ಆಸಕ್ತ ರೈತರು ಯಾರಾದರೂ ತಮ್ಮಲ್ಲಿ ಸ್ಪೆಷಲ್ ವರ್ಮಾ ಬಿದಿರು ಇದ್ರೆ ಇದರಿಂದ ನಾವು ಅಗರಬತ್ತಿ ಕಡ್ಡಿನ ಮಾಡ್ತಾ ಇದೀವಿ. ಅವರು ಸಹ ನಮ್ಮಲ್ಲಿ ಅದನ್ನ ರೈತರಿಂದ ಖರೀದಿ ಮಾಡಿ ನಾವು ಇದನ್ನ ಕಡ್ಡಿ ಮಾಡ್ತಾ ಇದೀವಿ. ಆಸಕ್ತ ರೈತರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅದನ್ನ ಖರೀದಿಸಲಿಕ್ಕೆ ರೆಡಿ ಇದ್ದೀವಿ. ಇದೇ ರೀತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಹೋದ್ರೆ ಕಾಂಪೋಸಿಟ್ ವುಡ್ ಅಥವಾ ಪ್ಲೈವುಡ್ ಅಂತ ನಮ್ಗೆಲ್ಲ ಗೊತ್ತಿರಬಹುದು. ಇದರಲ್ಲಿ ಇದುವರೆಗೆ ಏನ್ ಮಾಡ್ತಾ ಇದ್ವಿ ಅಂದ್ರೆ ಸಿಲ್ವರ್ ಓಕ್ ಆ ತರದ ಮರಗಳನ್ನ ಉಪಯೋಗಿಸ್ಕೊಂಡು ಪ್ಲೈವುಡ್ ಎಲ್ಲ ಮಾಡ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರಲ್ಲಿ ಒಂದು ಮರ ವಿಜ್ಞಾನ ಸಂಸ್ಥೆ ಅಂತ ಇದೆ, ಅದರಲ್ಲಿ ವೇಸ್ಟ್ ವುಡ್ ಮತ್ತೆ ವೇಸ್ಟ್ ಪ್ಲಾಸ್ಟಿಕ್ ನ ಉಪಯೋಗಿಸಿಕೊಂಡು ಪ್ಲಾಸ್ಟಿಕ್ ಕಾಂಪೋಸಿಟ್ ಅಂತ ಮಾಡ್ತಾರೆ. ಅದೇ ತರದಲ್ಲಿ ವೇಸ್ಟ್ ಬ್ಯಾಂಬೂ ಮತ್ತೆ ಪ್ಲಾಸ್ಟಿಕ್ ನ ಸೇರ್ಕೊಂಡು ಕಾಂಪೋಸಿಟ್ ವುಡ್ ನ ಮಾಡ್ತಾ ಇದ್ರೆ ಅದರಲ್ಲಿ ನಮ್ಮ ಎಕ್ಸ್ಟೀರಿಯರ್ಸ್ ಅಲ್ಲಿ ಸಹ ಉಪಯೋಗಿಸಬಹುದು. ಅಂದ್ರೆ ಮಳೆ ಬಿದ್ರೂ ನೀರು ಬಿದ್ರೂ ಸಹ ಅದು ಏನು ಹಾಳಾಗೋದಿಲ್ಲ. ಆ ತರದ ಉತ್ಪನ್ನಗಳು ಸಹ ಬಿದಿರಿಂದ ಮಾಡ್ಲಿಕ್ಕೆ ಅವಕಾಶಗಳಿದೆ. ಅದೇ ತರದಲ್ಲಿ ಭಯಚಾರ ಅಂತ ಮಾಡ್ತೀವಿ, ಇದ್ಲು ತಮಗೆಲ್ಲ ಗೊತ್ತಿದೆ. ಅದೇ ತರದಲ್ಲಿ ಬಿದಿರಲ್ಲೂ ಸಹ ಈ ಭಯಚಾರನ ಮಾಡಬಹುದು. ಸಿಂಪಲ್ ಪ್ರೊಸೀಜರ್ ಅದು, ಗಾಳಿ ಇಲ್ಲದಾಗೆ ಬಿದಿರನ್ನ ಸುಟ್ಟು ಅದನ್ನ ಮಾಡಿ ಅದನ್ನ ಗೊಬ್ಬರದ ತರದಲ್ಲಿ ಗಿಡಗಳಿಗೆ ಬಳಕೆ ಮಾಡಬಹುದು. ಅದು ತುಂಬಾ ಉಪಯುಕ್ತ ಆಗ್ತದೆ, ಗಿಡಗಳಿಗೆ ಒಳ್ಳೆ ಬೆಳವಣಿಗೆ ಬರಲಿಕ್ಕೂ ಸಹ ಸಹಾಯ ಮಾಡ್ತದೆ ಭಯಚಾರ. ಅದನ್ನು ಮಾಡ್ಲಿಕ್ಕೂ ಸಹ ಚೆನ್ನಾಗ್ತದೆ. ಇನ್ನು ದಿನನಿತ್ಯ ಬ್ರಷ್ ಮಾಡ್ತೀವಿ, ಸುಮಾರು 3-6 ತಿಂಗಳಿಗೊಂದ್ಸರಿ ಬ್ರಷ್ ನಾವು ಬಿಸಾಕ್ತೀವಿ. ಆ ಬ್ರಷ್ ಹ್ಯಾಂಡಲ್ ನೋಡಿದ್ರೆ ಪ್ಲಾಸ್ಟಿಕ್ ಇಂದ ಮಾಡಿರ್ತಾರೆ. ಆ ಹ್ಯಾಂಡಲ್ ಡಿಕಾಂಪೋಸ್ ಆಗಬೇಕು ಅಥವಾ ಕೊಳಿಬೇಕು ಅಂತಂದ್ರೆ 1000 ವರ್ಷ ತಗೊಳ್ತದೆ. ಅಂದ್ರೆ ಒಬ್ಬ ಮನುಷ್ಯ ವರ್ಷಕ್ಕೆ 2 ಬ್ರಷ್ ಅನ್ನ ಬಿಸಾಕಿದ್ರೆ ನಮ್ಮ ಇಡೀ ದೇಶದ ಜನಸಂಖ್ಯೆ ಅಷ್ಟು ಬ್ರಷ್ ಅನ್ನ ಬಿಸಾಕಿದಾಗ ಅದು ಮುಂದೆ ಯಾವ ತರದ ದುಷ್ಪರಿಣಾಮ ಬೀರುತ್ತಂತ ಉಳಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಇವತ್ತಿನ ನಾವು ತಂತ್ರಜ್ಞಾನದಲ್ಲಿ ಆ ಟೂತ್ ಬ್ರಷ್ ಯೂಸ್ ಮಾಡ್ತೇವೋ ಅದ ಹ್ಯಾಂಡಲ್ನ ಬಿದಿರಲ್ಲಿ ತಯಾರು ಮಾಡ್ತಾ ಇದ್ರೆ ನೈಸರ್ಗಿಕವಾಗಿ ಸಿಗ್ತಕ್ಕಂತ ಉತ್ಪನ್ನಗಳು, ಅದರಲ್ಲೂ ಬಿದಿರು ಅತ್ಯಂತ ವೇಗವಾಗಿ ಬೆಳೀತಕ್ಕಂತ ಮರ ಅಥವಾ ಸಸ್ಯ. ಇದರಿಂದ ಯಾವ ತರದಲ್ಲಿ ಎಕೋ ಫ್ರೆಂಡ್ಲಿ ಆಗಿ ಪ್ರಾಡಕ್ಟ್ಸ್ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಒಂದು ಸಣ್ಣ ಉದಾಹರಣೆ. ಇಷ್ಟು ಬಿದಿರಿನ ಮೌಲ್ಯವರ್ಧಿತ ಮಾಡ್ತಕ್ಕಂತ ಅವಕಾಶಗಳು. ಇನ್ನು ಬಿದಿರಿನ ಕಣಲೆ ಅಥವಾ ಬ್ಯಾಂಬೂ ಶೂಟ್ ಅಂತ ಏನ್ ಹೇಳ್ತೀವಿ, ಅದು ಕೊಡಗಿನ ಜನಗಳಿಗೊಂದು ಸ್ಥಿರಪರಿಚಿತವಾದಂತಹ ಒಂದು ತರಕಾರಿ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಸಹ ಈ ಕಣಲೆ ಅಥವಾ ಬ್ಯಾಂಬೂ ಶೂಟ್ನ ಬೇರೆ ಬೇರೆ ತರದಲ್ಲಿ ಉಪಯೋಗಿಸ್ತಾ ಬಂದಿದ್ದೀವಿ. ನಾನು ಆಗ್ಲೇ ಹೇಳಿದೆ, ಸುಮಾರು 140 ಬೇರೆ ಬೇರೆ ಜಾತಿಯ ಬಿದಿರಿನ ತಳಿಗಳು ನಮ್ಮ ದೇಶದಲ್ಲಿ ಕಂಡು ಬರ್ತವೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಸುಮಾರು 25-30 ಪ್ರಭೇದದ ಬಿದಿರುಗಳು ಕಾಣಬಹುದು. 140 ಬಿದಿರುಗಳಲ್ಲಿ ಸುಮಾರು 20-25 ಪ್ರಭೇದದ ಬಿದಿರುಗಳನ್ನ ಮಾತ್ರ ಸಾಮಾನ್ಯವಾಗಿ ತಿನ್ಲಿಕ್ಕೆ ಬಳಸ್ತಾ ಬಂದಿದ್ದೇವೆ. ಅಂದ್ರೆ ತಮ್ಗೆಲ್ಲ ಗೊತ್ತಿರಬಹುದು, ಬಿದಿರನ್ನು ಉಪಯೋಗಿಸಲಿಕ್ಕೆ ಮೊದಲು 1 ಅಥವಾ 2 ದಿವಸ ನೀರಲ್ಲಿ ನೆನೆಸಿ ಆ ನೀರನ್ನ ಚೆಲ್ಲಿ ಮತ್ತೆ ನೆನೆಸಿ ಮತ್ತೆ ಅದನ್ನು ಉಪಯೋಗಿಸ್ತೇವೆ. ಕಾರಣ ಇಷ್ಟೇ, ಹೈಡ್ರೋಜನ್ ಸೈನೈಡ್ ಎಂಬ ಒಂದು ವಿಷಕಾರಿ ವಸ್ತು ಅದರಲ್ಲಿರ್ತದೆ, ಅದನ್ನ ತೆಗಿಲಿಕ್ಕೆ ನಾವು ನೀರಲ್ಲಿ ನೆನೆಸಿ ತೆಗೆದು ಉಪಯೋಗ ಮಾಡ್ಕೊಳ್ತೀವಿ. ನಾವು ಬರೀ 20-25 ಪ್ರಭೇದ ಬಿದಿರುಗಳು ಮಾತ್ರ ತಿಂತೀವಿ ಅಂತ ಹೇಳಿದೆ. ಬೇರೆ ಪ್ರಭೇದಗಳಲ್ಲಿ ಈ ಅಂಶ ಹೆಚ್ಚಾಗಿರಬಹುದು ಅಂತ ಕಾಣ್ತದೆ, ಅದಕ್ಕೆ ಸಾಮಾನ್ಯವಾಗಿ ಯಾರು ಜನರು ನಾವು ಉಪಯೋಗಿಸ್ತಲ್ಲ. 20-25 ಪ್ರಭೇದ ಬಿದಿರುಗಳಂತೂ ಸಾಮಾನ್ಯವಾಗಿ ನಾವು ತಿನ್ನಲಿಕ್ಕೆ ಬಳಸ್ತಾ ಬಂದಿದ್ವಿ. ಇನ್ನು ಈ ಬಿದಿರಿನ ಕಣಲೆಗಳ ಮಹತ್ವವನ್ನು ನೋಡೋದಾದ್ರೆ, ಈ ಕಣಲೆಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಸಂಖ್ಯೆ ತುಂಬಾ ಕಡಿಮೆ. ಅಂದ್ರೆ ನಾವು ಇತ್ತೀಚಿನ ದಿವಸಗಳಲ್ಲಿ ಸಾಮಾನ್ಯದಲ್ಲಿ ಎಲ್ಲಾ ಜನರಲ್ಲಿ ಕಾಣುವಂತ ಒಂದು 2 ಆರೋಗ್ಯ ಸಮಸ್ಯೆಗಳಂತಂದ್ರೆ ಹೈಪರ್ ಟೆನ್ಷನ್ ಮತ್ತೆ ಡಯಾಬಿಟಿಸ್. ಡಾಕ್ಟರ್ ಹತ್ರ ಹೋದಾಗ ಅಥವಾ ಡಯಟಿಷಿಯನ್ ಹತ್ರ ಹೋದಾಗ ಫಸ್ಟ್ ಹೇಳೋದಂದ್ರೆ ಕಾರ್ಬೋಹೈಡ್ರೇಟ್ಸ್ ನ ಕಡಿಮೆ ಮಾಡಿ, ಫೈಬರ್ ರಿಚ್ ಫುಡ್ ನ ತಿನ್ನಿ ಅಂತ ಹೇಳ್ತಾರೆ. ಅಂದ್ರೆ ಕಾರ್ಬೋಹೈಡ್ರೇಟ್ ಕಡಿಮೆ ಇರತಕ್ಕಂತ ತರಕಾರಿಗಳಾಗ್ಲಿ ಅಥವಾ ಧಾನ್ಯಗಳಾಗ್ಲಿ ಉಪಯೋಗಿಸಿ ಅಂತ ಹೇಳ್ತಾರೆ. ದಿನನಿತ್ಯ ಬಳಕೆ ಮಾಡುವ ತರಕಾರಿಗಳಿಗೆ ಹೋಲಿಸಿದ್ರು ಸಹ ಈ ಬಿದಿರಿನ ಕಣಲೆಗಳಲ್ಲಿ ಕಾರ್ಬೋಹೈಡ್ರೇಟ್ ನ ಅಂಶ ತರಕಾರಿಗಳಿಗಿಂತ ತುಂಬಾ ಕಡಿಮೆ ಇದೆ. ಅಂದ್ರೆ ನಮಗೆ ಕಾರ್ಬೋಹೈಡ್ರೇಟ್ ಅಂಶ ಕಡಿಮೆ ಬೇಕು, ಆ ಒಂದು ವ್ಯವಸ್ಥೆ ಬಿದಿರಿನ ಕಣಲೆ ಇದೆ. ಮತ್ತೆ ಫೈಬರ್ ನ ಹೆಚ್ಚಾಗಿ ಸೇವಿಸಿ ಅಂತ ಹೇಳ್ತಾರೆ. ತರಕಾರಿಗಳಿಗಿಂತ ಹೆಚ್ಚು ಫೈಬರ್ ಕಂಟೆಂಟ್ ಬಿದಿರಿನ ಕಣಲೆಯಲ್ಲಿ ಸಿಗುತ್ತೆ. ಇದಷ್ಟೇ ಅಲ್ಲದೆ ಸಾಕಷ್ಟು ಖನಿಜಾಂಶಗಳು ಸಹ ಬಿದಿರಿನ ಕಣಲೆಯಲ್ಲಿ ಇದೆ. ಈ ಬಿದಿರಿನ ಕಣಲೆಗಳು ತಿನ್ನೋದ್ರಿಂದ ಸಾಕಷ್ಟು ಒಂದು ಆರೋಗ್ಯಕರವಾದ ಉಪಯೋಗಗಳು ನಮಗೆ ಸಿಗ್ತದೆ. ಉದಾಹರಣೆಗೆ ಇದರಲ್ಲಿ ಡಯಟ್ರಿ ಫೈಬರ್ ತುಂಬಾ ಚೆನ್ನಾಗಿದೆ. ಡಯಟ್ರಿ ಫೈಬರ್ ತುಂಬಾ ಚೆನ್ನಾಗಿರೋ ಕಾರಣ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕರಗಿಸಲಿಕ್ಕೆ ಸಹಾಯ ಮಾಡುತ್ತೆ, ಮತ್ತು ಕರುಳಿನ ಆರೋಗ್ಯವನ್ನು ವೃದ್ಧಿಸಲಿಕ್ಕೆ ಬ್ಯಾಂಬೂ ಶೂಟ್ಸ್ ಅಥವಾ ಕಣಲೆ ಅಂತ ಹೇಳ್ತೀವಿ ಅದು ತುಂಬಾ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ಇದಷ್ಟೇ ಅಲ್ಲದೆ ಬಿದಿರಿನಲ್ಲಿ ವಿಶೇಷವಾಗಿ ಲಿಗ್ನನ್ ಫೈಬರ್ ಅಂತ ಒಂದು ಅಂಶ ಇದೆ. ಈ ಒಂದು ಲಿಗ್ನನ್ ಫೈಬರ್ ಕ್ಯಾನ್ಸರ್ ನ ವಿರುದ್ಧ ಹೋರಾಡುವ ಶಕ್ತಿಯನ್ನು ಹೊಂದಿದೆ. ಅದಷ್ಟೇ ಅಲ್ಲದೆ ಬ್ಯಾಕ್ಟೀರಿಯಾಗಳ ವಿರುದ್ಧ, ವೈರಸ್ ವಿರುದ್ಧ ಹೋರಾಡುವಂತಹ ಶಕ್ತಿಯನ್ನ ಈ ಲಿಗ್ನನ್ ಫೈಬರ್ ಇದೆ. ಲಿಗ್ನನ್ ಫೈಬರ್ ಹೆಚ್ಚಾಗಿ ಕಂಡುಬರುವುದು ಈ ಬಿದಿರಿನ ಕಣದಲ್ಲಿ ಮಾತ್ರ. ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಪೊಟಾಷಿಯಂ, ನಮ್ಮ ಎಸ್ಪೆಷಲಿ ನಮ್ಮ ಹೃದಯ ಆರೋಗ್ಯಕ್ಕೆ ಅತ್ಯಂತ ಉಪಯುಕ್ತವಾದಂತಹ ಅಂಶ. ಬಿದಿರಿನ ಕಣದಲ್ಲಿ ಸಹ ಪೊಟಾಷಿಯಂ ಅಂಶ ಹೆಚ್ಚಾಗಿದ ಕಾರಣ ಹೃದಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ಇದು ವಹಿಸುತ್ತೆ. ಅದಷ್ಟೇ ಅಲ್ಲದೆ ಸಲೇನಿಯಂ ಅಂತ ಒಂದು ಆಂಟಿ ಆಕ್ಸಿಡೆಂಟ್ಸ್ ಇದೆ. ಇದನ್ನು ಸಹ ಡಾಕ್ಟರ್ಸ್ ಅಥವಾ ನ್ಯೂಟ್ರಿಷನಿಸ್ಟ್ ಹೇಳ್ತಾರೆ, ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿರ್ತಕ್ಕಂತಹ ಆಹಾರಗಳನ್ನ ಸೇವಿಸಿ ಅಂತ ಹೇಳ್ತಾರೆ. ಬಿದಿರಿನ ಕಣದಲ್ಲಿ ಸಹ ಆಂಟಿ ಆಕ್ಸಿಡೆಂಟ್ ಸಾಕಷ್ಟು ಪ್ರಮಾಣದಲ್ಲಿದೆ, ಅದರಲ್ಲೂ ಸಲೇನಿಯಂ ಅಂತ ಒಂದು ಆಂಟಿ ಆಕ್ಸಿಡೆಂಟ್ ಸಾಕಷ್ಟು ಪ್ರಮಾಣದಲ್ಲಿದೆ. ಇನ್ನು ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರು ಸಹ ಈ ಒಂದು ಕಣಲೆಯನ್ನ ಯಾವುದೇ ಯೋಚನೆ ಮಾಡದಂಗೆ ಆರಾಮಾಗಿ ನಿಸ್ಸಂಕೋಚವಾಗಿ ಇದನ್ನ ಸೇವನೆ ಮಾಡಬಹುದು. ಈ ಕಣಲೆ ಸೇವನೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಆರೋಗ್ಯಕರವಾದ ಉಪಯೋಗಗಳು ನಮಗೆ ಸಿಗ್ತವೆ. ಇನ್ನು ಕಣಲೆಯನ್ನ ತಿನ್ಬೇಕಾದ್ರೆ ನಾನು ಆಗ್ಲೇ ಹೇಳಿದೆ, ಇದರಲ್ಲಿ ಹೈಡ್ರೋಜನ್ ಸೈನೈಡ್ ಎಂಬ ಒಂದು ಕೆಮಿಕಲ್ ಇದೆ ಅಥವಾ ಒಂದು ವಿಷಕಾರಿ ವಸ್ತು ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಎಲ್ಲರೂ ಕಣಲೆಯನ್ನ ಯೂಸ್ ಮಾಡ್ಬೇಕಾದ್ರೆ ಇದನ್ನ ನೀರಲ್ಲಿ ನೆನೆಸ್ತಾರೆ. ಅಂದ್ರೆ ರಿವರ್ಸ್ ಆಸ್ಮಾಸಿಸ್ ಅನ್ನೋ ಒಂದು ಪ್ರೋಸೆಸ್ ಆಗುತ್ತೆ. ಅಂದ್ರೆ ನೀರಲ್ಲಿ ನೆನೆಸಿಟ್ಟಾಗ ಬಿದಿರಿನ ಕಣದಲ್ಲಿ ಇರ್ತಕ್ಕಂತಹ ಹೈಡ್ರೋಜನ್ ಸೈನೈಡ್ ನೀರಿಗೆ ಬರುತ್ತೆ. ನೀರನ್ನ ನಾವು ಒಂದು ರಾತ್ರಿ ಆದ್ಮೇಲೆ ಚೆಲ್ತೀವಿ, ಮತ್ತೆ ಹೊಸ ನೀರು ಹಾಕ್ತೀವಿ, ಇನ್ನೊಂದು ದಿವಸ ಇಡ್ತೀವಿ. ಈ ಒಂದು ಪ್ರೋಸೆಸ್ ಅಲ್ಲಿ ಹೈಡ್ರೋಜನ್ ಸೈನೈಡ್ ನೀರಿಗೆ ಬಂದು ನೀರನ್ನ ಚೆಲ್ಲಿ ಮತ್ತೆ ಈ ಕಣಲೆಯನ್ನ ಉಪಯೋಗಿಸ್ಕೊಳ್ತೀವಿ. ಕಣದಲ್ಲೇನೋ ಉಪಯೋಗಿಸೋದು ತಮ್ಗೆಲ್ಲ ಗೊತ್ತೇ ಇದೆ. ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಪಲ್ಯ ಮಾಡ್ತೀವಿ, ಕರಿ ಮಾಡ್ತೀವಿ, ಇನ್ನು ಕೆಲವರು ಉಪ್ಪಿನಕಾಯಿ ಮಾಡ್ಕೊಂಡು ತಿಂತಾರೆ. ಅಂದ್ರೆ ಕಣಲೆ ಸಾಮಾನ್ಯವಾಗಿ ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಹೆಚ್ಚಾಗಿ ಸಿಗತ್ತೆ. ಅಂದ್ರೆ ಮಳೆಗಾಲ ಶುರುವಾಗುವಾಗ ಈ ಕಣಲೆ ಸಿಗತ್ತೆ. ಈ ಒಂದು ಸೀಸನ್ ಅಲ್ಲಿ ಹೆಚ್ಚಾಗಿ ಕಣಲೆನ ತಿಂತಾರೆ. ಪಿಕ್ಕಲ್ಲು ಮತ್ತೆ ಪಲ್ಯ ಕರಿ ಜೊತೆಗೆ ಮಂಚೂರಿಯನ್ ಮಾಡಬಹುದು. ಗೋಬಿ ಮಂಚೂರಿ ತರನೇ ಬ್ಯಾಂಬೂ ಶೂಟ್ ಅಥವಾ ಕಣಲೆನ ಉಪಯೋಗಿಸಿಕೊಂಡು ನಾವು ಮಂಚೂರಿಯನ್ ಮಾಡಿಕೊಂಡು ಅದರ ರುಚಿಯನ್ನ ಸವಿಬಹುದು. ವೆಜಿಟೇಬಲ್ ಕಟ್ಲೆಟ್ ತರನೇ ನಾವು ಬ್ಯಾಂಬೂ ಕಟ್ಲೆಟ್ ನ ಸಹ ಮಾಡಬಹುದು. ಇದರಿಂದ ಸುಖ ಮಾಡ್ತಾರೆ. ಇಷ್ಟು ದಿನನಿತ್ಯದ ಬಳಕೆಯಲ್ಲಿ ಮಾಡತಕ್ಕಂತಹ ಒಂದು ವಸ್ತುಗಳು. ಇದರ ಜೊತೆಗೆ ನಾನಾಗ್ಲೇ ಹೇಳಿದಾಗೆ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಮಾತ್ರ ನಮಗೆ ಈ ಕಣಲೆ ತಿನ್ಲಿಕ್ಕೆ ಸಿಗುತ್ತೆ. ಬೇರೆ ಟೈಮಲ್ಲೂ ನಾವು ತಿನ್ಬೇಕು ಅಂತಂದ್ರೆ ಈ ಕಣಲೆಯನ್ನು ಪ್ರಿಸರ್ವ್ ಮಾಡಿ ಇಡಬಹುದು. ಬ್ರೈನ್ ವಾಟರ್ ಅಂತ ಹೇಳ್ತೀವಿ, ಅದರಲ್ಲಿ ಶೇಕಡಾ ಒಂದು 8-9% ಉಪ್ಪು ನೀರಲ್ಲಿ ಈ ಕಣಲೆಗಳನ್ನ ಸಂಸ್ಕರಣೆ ಮಾಡಿ ಇಟ್ಟು ಸುಮಾರು 6 ತಿಂಗಳವರೆಗೂ ಇದನ್ನ ಇಟ್ಕೊಂಡು ನಾವು ಬೇಕಾದಾಗ ಅಡಿಗೆಗಳಲ್ಲಿ ಪಿಕ್ಕಲ್ ಆಗ್ಲಿ ಅಥವಾ ಪಲ್ಯ ಆಗ್ಲಿ ಕರಿ ಆಗ್ಲಿ ಮಂಚೂರಿಯನ್ ಆಗ್ಲಿ ಮಾಡಿ ತಿನ್ನಲಿಕ್ಕೆ ಅವಕಾಶಗಳಿದೆ. ಇನ್ನೊಂದು ಸಣ್ಣ ಉದಾಹರಣೆ ಕೊಡೋದಿದ್ರೆ, ನಮ್ಮ ಪ್ರಪಂಚದಲ್ಲಿ ಸೆಪ್ಟೆಂಬರ್ 18 ವಿಶ್ವ ಬಿದಿರಿನ ದಿವಸ ಅಂತ ಆಚರಣೆ ಮಾಡಲಾಗ್ತದೆ. ಅಂದ್ರೆ ಬಿದಿರನ್ನ ಸಂರಕ್ಷಣೆ ಮಾಡೋಕ್ಕೋಸ್ಕರ ಈ ಸೆಪ್ಟೆಂಬರ್ 18 ವಿಶ್ವ ಬಿದಿರು ದಿವಸ ಅಂತ ಆಚರಣೆ ಮಾಡ್ತಾ ಬಂದಿವಿ. ಸೆಪ್ಟೆಂಬರ್ 18, 2020 ತ್ರಿಪುರ ರಾಜ್ಯದ ಮುಖ್ಯಮಂತ್ರಿಗಳು ಬಿದಿರಿನ ಕಣಲೆಯ ಕುಕ್ಕೀಸ್ ನ ಅನಾವರಣಗೊಳಿಸ್ತಾರೆ. ಅಂದ್ರೆ ಬಿದಿರಿನ ಕಣಲೆಗಳನ್ನ ಪ್ರೊಸೆಸ್ ಮಾಡಿ ಒಣಗಿಸಿ ಅದರಿಂದ ಒಂದು ಪೌಡರ್ ಮಾಡಿ ಅದರಿಂದ ಕುಕ್ಕೀಸ್ ಮಾಡಿ ಸೆಪ್ಟೆಂಬರ್ 18, 2020 ದೇಶಕ್ಕೆ ಅರ್ಪಿಸ್ತಾರೆ. ಅಂದ್ರೆ ಏನೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ನಾವು ಸಹ ಈ ಮಂತಿನ ಕಣಲೆ ಸಿಗುತ್ತೋ ಅದನ್ನ ಸಾಕಷ್ಟು ಉಪಯೋಗಿಸಿಕೊಂಡು ಹೆಚ್ಚಾದನ್ನ ಬೇಕಾದ್ರೆ ನಾವು ಈ ತರ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಳ್ಬಹುದು. ಆ ಪೌಡರ್ನ ಬೇರೆ ಬೇರೆ ಪದಾರ್ಥಗಳ ತಯಾರಿಕೆಯಲ್ಲಿ ನಾವು ಉಪಯೋಗಿಸಬಹುದು. ಅದು ಒಂದು. ಇಲ್ಲ ಅಂತಂದ್ರೆ ಬ್ರೈನ್ ವಾಟರ್ ಹಾಕೊಂಡು ಸಹ ಅದನ್ನು 6 ತಿಂಗಳ ಕಾಲ ಇಟ್ಟು ತರಕಾರಿಯಾಗಿ ಉಪಯೋಗಿಸ್ತಾ ಬರಬಹುದು. ಇನ್ನು ಕೆಲವರಿಗೆ ಪ್ರಶ್ನೆ ಮೂಡಿ ಬರಬಹುದು, ಕಾಡಿಂದ ನಾವು ಕಣಲೆಯನ್ನ ತೆಗಿಬಾರದು ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಖಂಡಿತ ಹೌದು, ಕಾಡಲ್ಲಿ ಬೆಳೆದಿರ್ತಕ್ಕಂತ ಕಣಲೆಯನ್ನ ತೆಗಿಲಿಕ್ಕೆ ಅವಕಾಶ ಇಲ್ಲ. ನಾನಾಗ್ಲೇ ಹೇಳಿದ ಸಾಕಷ್ಟು ಬಿದಿರಿನ ಪ್ರಭೇದಗಳು ಇದೆ ನಮ್ಮ ತೋಟಗಳಲ್ಲಿ ಅಥವಾ ನಮ್ಮ ಹೊಳೆ ಸೈಡ್ಗಳಲ್ಲಿ ಹಾಕೊಂಡು ಅದರಿಂದ ನಾವು ಕಣಲೆಯನ್ನು ತಗೊಳ್ತೀವಿ ಅಂದ್ರೆ ಖಂಡಿತ ಯಾವುದೇ ತೊಂದರೆಗಳಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಹ ನಿಮ್ಗೆ ಯಾವುದೇ ತೊಂದರೆಗಳು ಕೊಡೋದಿಲ್ಲ. ನಿಮ್ಮ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಕಣಲೆಯನ್ನು ಖಂಡಿತವಾಗಿ ತಗೊಂಡು ಉಪಯೋಗಿಸ್ಕೊಳ್ಳಿಕ್ಕೆ ಯಾವುದೇ ತರ ತೊಂದರೆ ಇಲ್ಲ. ಇನ್ನು ಬಿದಿರು ಬೆಳೆಸಬೇಕು ಅಂತ ಆದ್ರೆ ನಮ್ಮ ದೇಶ ಮಟ್ಟದಲ್ಲಿ ನ್ಯಾಷನಲ್ ಬ್ಯಾಂಬೂ ಮಿಷನ್ ಅಂತ ಬಂದಿದೆ. ಅದರಿಂದ ರೈತರು ಬಿದಿರು ಬೆಳೆಸಬೇಕು ಅಂತಂದ್ರೆ ಅವುಗಳಿಗೆ ಸಹ ಸಬ್ಸಿಡಿಯನ್ನು ಕೊಡ್ತಾರೆ. ಅಂದ್ರೆ 1 ಹೆಕ್ಟೇರ್ ಅಂದ್ರೆ ಸುಮಾರು 400 ಗಿಡಗಳು ಬರ್ತದೆ. 400 ಗಿಡಗಳು ಬೆಳೆಸಿದರೆ 3 ವರ್ಷಗಳ ಅವಧಿಯಲ್ಲಿ 50,000 ರೂಪಾಯಿ ರೈತರಿಗೆ ಕೊಡುವ ಒಂದು ವ್ಯವಸ್ಥೆ ಇದೆ ನ್ಯಾಷನಲ್ ಬ್ಯಾಂಬೂ ಮಿಷನ್ ಅಡಿಯಲ್ಲಿ. ಅದೇ ತರದಲ್ಲಿ ಯಾರಾದರೂ ಅದರ ಒಂದು ವ್ಯಾಲ್ಯೂಡೇಷನ್ ಯೂನಿಟ್ ಸಣ್ಣ ಕೈಗಾರಿಕೆಯನ್ನು ಮಾಡ್ತೀವಿ ಅಂದ್ರೆ ಸಹ ನ್ಯಾಷನಲ್ ಬ್ಯಾಂಬೂ ಮಿಷನ್ ಅಡಿಯಲ್ಲಿ 50% ಸಬ್ಸಿಡಿ ಕೊಡುವ ಅವಕಾಶಗಳು ಈ ಮಿಷನ್ ಅಡಿಯಲ್ಲಿ ಇದೆ. ಮತ್ತೆ ಕೆಲವರಿಗೆ ಪ್ರಶ್ನೆ ಮಾಡಿ ಬರುವುದು, ನಾವು ಬಿದಿರು ಹಾಕ್ತೀವಿ, ಬಿದಿರು ಕಡಿಲಿಕ್ಕೆ ಮತ್ತೆ ಪರ್ಮಿಷನ್ ಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಸುಮಾರು ಜನ ಕೇಳ್ತಾರೆ. ಖಂಡಿತವಾಗ್ಲೂ ಕಾಡಲ್ಲಿ ಇರತಕ್ಕಂತ ಬಿದಿರು ಅಥವಾ ಕಾಡು ಬಿದಿರು, ನಾನು ಹಾಗೆ ಹೇಳಿದ ಮುಳ್ಳು ಬಿದಿರು ಮತ್ತೆ ಕಿರು ಬಿದಿರು ಸ್ವಾಭಾವಿಕವಾಗಿ ಕಾಡುಗಳಲ್ಲಿ ಅಥವಾ ನಮ್ಮ ತೋಟದಲ್ಲಿದೆಯೋ ಆ ಬಿದಿರನ್ನ ಕಡಿಲಿಕ್ಕೆ ಖಂಡಿತವಾಗಿಯೂ ಅರಣ್ಯ ಇಲಾಖೆಯಿಂದ ನಿಮಗೆ ಪರ್ಮಿಷನ್ ಬೇಕಾಗುತ್ತೆ. ಕಿರುಬಿದಿರು ಮತ್ತೆ ಹೆಬ್ಬಿದಿರನ್ನ ಬಿಟ್ಟು ಬೇರೆ ಯಾವುದೇ ಜಾತಿಯ ಬಿದಿರನ್ನು ನೆಟ್ಟಲ್ಲಿ ಕಡಿಲಿಕ್ಕೆ ಯಾವುದೇ ತೊಂದರೆಗಳು ಬರೋದಿಲ್ಲ ಮುಂದೆ. ಡಾಕ್ಟ್ರೆ, ಇನ್ನೊಂದೇನಂದ್ರೆ ಬಿದಿರಿನ ಬೀಜವನ್ನ ಬಳಕೆ ಮಾಡೋದ್ರ ಬಗ್ಗೆ ಅಲ್ಲಲ್ಲಿ ಪ್ರಸ್ತಾಪ ಆಗ್ತಿರತ್ತೆ. ಬಿದಿರು ಒಣಗಿದಾಗ ಸಿಗುವ ಬೀಜ ಒಳ್ಳೆ ಆಹಾರವಾಗ್ತದೆ, ಅದನ್ನ ಆಹಾರಕ್ಕೂ ಉಪಯೋಗಿಸ್ಕೊಳ್ಬಹುದು ಅಂತ ಹೇಳಲಾಗ್ತದೆ. ಇದ್ರ ಬಗ್ಗೆ ತಾವು ಬೆಳಕು ಚೆಲ್ಬಹುದ? ಖಂಡಿತವಾಗಿ ಸರ್. ಬಿದಿರು ಸಾಮಾನ್ಯವಾಗಿ ಅದರ ಒಂದು ಜೀವಿತ ಅವಧಿಯಲ್ಲಿ 1 ಸರಿ ಮಾತ್ರ ಹೂ ಬಿಡುದು ಅಂತ ಹೇಳ್ತಾರೆ. ಅಂದ್ರೆ ನಾನಾಗ್ಲೇ ಹೇಳಿದ ಸುಮಾರು 140 ಬೇರೆ ಬೇರೆ ಪ್ರಭೇದದ ಬಿದಿರುಗಳಿದೆ ಅಂತ ಹೇಳಿದೆ. ಕೆಲವು ಬಿದಿರಿನ ಪ್ರಭೇದಗಳು 1 ವರ್ಷಕ್ಕೆ ಬೀಜ ಬಿಡುವುದೇ, ಬಟ್ ನಮ್ಮ ದಕ್ಷಿಣ ಭಾರತದಲ್ಲಿ ಅವುಗಳ ಸಂಖ್ಯೆ ತುಂಬಾ ವಿರಳ. ನಮ್ಮ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂತಹ ಬಿದಿರಿನ ಪ್ರಭೇದಗಳು ಸಾಮಾನ್ಯವಾಗಿ 40-50 ವರ್ಷಕ್ಕೂ ಒಮ್ಮೆ ಹೂ ಬಿಡುತ್ತೆ. ಹೂ ಬಿಟ್ಟ ಮೇಲೆ ಅದು ಬೀಜ ಬಿಡುತ್ತೆ. ಆ ಬೀಜನ ನಾವೇನು ಅಕ್ಕಿ ಅನ್ನ ಮಾಡಿ ತಿಂತೀವೋ ಅದೇ ತರದಲ್ಲೂ ಸಹ ಭತ್ತದ ಬೀಜವನ್ನ ನಾವು ಖಂಡಿತವಾಗಿ ಉಪಯೋಗಿಸಬಹುದು. ಇದರಲ್ಲೂ ಸಹ ಸಾಕಷ್ಟು ಆರೋಗ್ಯಕ್ಕೆ ಉಪಯೋಗ ಆಗತಕ್ಕಂತಹ ಖನಿಜಾಂಶಗಳಾಗ್ಲಿ, ಕಾರ್ಬೋಹೈಡ್ರೇಟ್ ಆಗ್ಲಿ, ಪ್ರೋಟೀನ್ ಆಗ್ಲಿ, ಫೈಬರ್ ಆಗ್ಲಿ ಹೆಚ್ಚಾಗಿ ಇರೋ ಕಾರಣ ಖಂಡಿತವಾಗ್ಲು ಈ ಬೀಜವನ್ನು ಅನ್ನದ ತರದಲ್ಲಿ ಮಾಡಿಕೊಂಡು ತಿನ್ಬಹುದು. ಕೆಲವರ ಕಡೆ ಮಾರುಕಟ್ಟೆಗಳಲ್ಲಿ ಬಿದಿರಿನ ಅಕ್ಕಿ ಅನ್ಕೊಂಡು ಸಿಗುತ್ತೆ. ಹೀಗೆ ಬಿದಿರಿನ ಬಳಕೆ ಕುರಿತಂತೆ ತಾವು ಹೇಳಿದಂಗೆ 10,000 ರೀತಿಯಲ್ಲಿ ಜನ ಬಳಕೆ ಮಾಡ್ಕೊಳ್ತಿದ್ದಾರೆ. ಇದರ ಮೌಲ್ಯವರ್ಧನೆ ಆಗ್ತಾ ಇದೆ ಮತ್ತೆ ಬಹಳ ಸುಲಭವಾಗಿ ಬೆಳೆಯುವ ಬೆಳೆ ಇದು, ತುಂಬಾ ಕಾಳಜಿನೂ ಬೇಕಾಗಿಲ್ಲ. ಆಮೇಲೆ 16 ವರ್ಷಗಳ ಕಾಲ ಇರೋ ಜಾಗದಲ್ಲೇ ಬೆಳೀತಾ ಇರುತ್ತೆ. ಕತ್ತರಿಸಿದಷ್ಟು ವೃದ್ಧಿ ಆಗ್ತಾ ಇರುತ್ತೆ. ಒಂದೇನಂದ್ರೆ ಆನೆಗಳು ತುಂಬಾ ಇಷ್ಟಪಟ್ಟು ಇದನ್ನ ತಿನ್ನೋ ಕಾರಣದಿಂದ ಕೆಲವೊಬ್ರು ಇದನ್ನ ಹಾಕ್ಲಿಕ್ಕೆ ಹಿಂದೇಟು ಹಾಕ್ತಾರೆ ಅಲ್ವಾ? ಖಂಡಿತವಾಗಿ ಸರ್. ಬಿದಿರಿನ ಕಡೆ ಆನೆಗಳು ಬರುವ ಸಾಧ್ಯತೆ ಸ್ವಲ್ಪ ಹೆಚ್ಚಿರ್ತದೆ. ಇಲ್ಲಿ ಆನೆಗಳ ಹಾವಳಿ ಇಲ್ಲವೋ ಅಲ್ಲಿ ಬಿದಿರನ್ನ ಹಾಕೊಂಡ್ರೆ ಒಳ್ಳೇದು. ಸ್ಪೆಷಲಿ ಕೊಡಗಿನಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿರೋ ಕಾರಣ ಬಿದಿರು ಬೆಳೆಸಬೇಕು, ಒಂದ್ ಸ್ವಲ್ಪ ಯೋಚನೆ ಮಾಡಿ ಬೆಳೆಸ್ಕೊಂಡ್ರೆ ಒಳ್ಳೇದು. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ. ಯಾವುದೇ ಜೀವಿ ಆಗ್ಲಿ ಸಂಪೂರ್ಣವಾಗಿ ನಾಶ ಪಡಿಸೋದಿಲ್ಲ, ಮತ್ತೆ ಅದಕ್ಕೆ ಅವಕಾಶಗಳು ಇನ್ನೂ ಬೇರೆ ಬೇರೆ ಸಿಕ್ಕೇ ಸಿಗ್ತವೆ. ಕೆಲವೊಬ್ರು ಅವರಿವರು ಕದೀತಾರೆ, ಆಮೇಲೆ ಪ್ರಾಣಿಗಳು ತಿಂತವೆ ಅಂತ ಅನ್ಕೊಂಡು ಏನೂ ಬೆಳಿಲಿಕ್ಕೆ ಹೋಗೋದಿಲ್ಲ, ಸುಮ್ಮನೆ ಹಾಗೆ ಹಾಳ್ಬಿಟ್ಬಿಡ್ತಾರೆ. ಸ್ವಲ್ಪನಾದ್ರೂ ನಮಗೆ ಸಿಗುತ್ತೆ ಅಂತ ಅನ್ಕೊಂಡು ಕೆಲವೊಬ್ರು ಮಾಡೋದಿದೆ, ತಿನ್ಲಿ ಬೇರೆಯವರು ತಿನ್ಲಿ, ಬೇರೆ ಪ್ರಾಣಿಗಳು ತಿನ್ಲಿ, ನಮಗೂ ಸಿಗ್ತದೆ ಅಂತ ಅನ್ಕೊಂಡು ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತಾರೆ, ಮತ್ತೆ ಅದಕ್ಕೆ ಪರಿಹಾರಗಳನ್ನು ಹುಡುಕ್ತಾ ಹೋಗ್ತಾರೆ. ಆನೆಗಳನ್ನ ದೂರ ಇಡ್ಲಿಕ್ಕೆ ಅಥವಾ ಕಾಡು ಪ್ರಾಣಿಗಳನ್ನ ದೂರ ಇಡ್ಲಿಕ್ಕೂ ತಂತ್ರಗಳು ಇವತ್ತು ರೂಪುಗೊಂಡಿದ್ದಾವೆ. ಜನನು ಆ ನಿಟ್ಟಿನಲ್ಲಿ ಗಮನ ಹರಿಸಿದರೆ ಒಳ್ಳೆ ಕೆಲಸಗಳು ಆಗ್ತದವೆ. ಸಮಸ್ಯೆ ಅಂತ ಅನ್ಕೊಂಡು ನಾವು ದೂರ ಇರೋದು ಅಷ್ಟೊಂದು ಒಳಿತಲ್ಲ. ಚೆನ್ನಾಗಿತ್ತು ನಿಮ್ಮ ವಿಷಯ. ಬಿದಿರಿನಲ್ಲಿ ಮೌಲ್ಯವರ್ಧನೆ, ಬಿದಿರಿನ ಬಳಕೆ ಹೇಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸವಿವರವಾಗಿ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ರೆ ಖುಷಿ ಆಯ್ತು. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಕೇಳಿದ್ರೆ ಕೊಡಗಿನಲ್ಲಿ ಸುಲಭವಾಗಿ ಬೆಳೆಯುವ ಬಿದಿರಿನ ಬಳಕೆ ಕುರಿತಂತೆ ಇವತ್ತು ವಿಚಾರಗಳನ್ನ ಪ್ರಸ್ತಾಪ ಮಾಡಿದವರು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಬಿಎನ್ ಸತೀಶ್ ಅವರು. ಶ್ರೋತೃಗಳೇ, ಕೊಡಗಿನಲ್ಲಿ ಹೇರಳವಾಗಿ ಬಿದಿರನ್ನ ಬೆಳ್ಕೊಳ್ಬಹುದು. ಹೆಚ್ಚು ಬೆಳೆದಾಗ ಕಾಡು ಪ್ರಾಣಿಗಳ ಹಾವಳಿ ಅಷ್ಟೊಂದು ಇರುವುದಿಲ್ಲ. ಎಲ್ಲೆಲ್ಲೋ ಬೆಳೆದಾಗ ಮಾತ್ರ ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗ್ಲಿ ತಿಂದು ಹಾಳು ಮಾಡ್ತವೆ. ಶೇಂಗಕ್ಕೂ ತೊಂದರೆ ಇದೆ, ಹಂದಿಗಳ ಕಾಟ. ಮೆಕ್ಕೆಜೋಳಕ್ಕೂ ಸಮಸ್ಯೆ ಇದೆ, ಪಕ್ಷಿಗಳ ಕಾಟ. ಇನ್ನು ಬೇರೆ ಬೇರೆ ಬೆಳೆಗಳು, ಬಾಳೆಯನ್ನು ನೋಡಿದ್ರೆ ಅನೇಕ ಕಡೆ ಕೋತಿಗಳು ತಿಂದು ಹಾಳು ಮಾಡ್ತವಂತ ಅನ್ಕೊಂಡು ಹೇಳೋದಿದೆ. ಅಲ್ಲಿನೂ ಜನ ಇರ್ಲಿ, ಕೋತಿಗಳು ತಿನ್ಲಿ, ನಮಗೂ ಸಿಗುತ್ತಲ್ಲ ಅಂತ ಅನ್ಕೊಂಡು ಹಾಕೋದಿದೆ. ಹೀಗೆ ಬಿದಿರನ್ನು ಅವಕಾಶ ಇರುವ ಜಾಗಗಳಲ್ಲಿ ಬೆಳೆದ್ಕೊಳ್ಳಿ. ಆನೆಗಳು ಬಂದು ತಿಂತವಂತ ಅನ್ಕೊಂಡು ಹೆದರಕ್ ಹೋಗ್ಬೇಡಿ. ಸ್ವಲ್ಪ ನಷ್ಟ ಆದೀತು, ಆದರೆ ಎಲ್ಲದನ್ನು ಹಾಳು ಮಾಡದೇ ಇರಬಹುದು. ಈ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ನಿಮಗೆ ಸ್ಫೂರ್ತಿದಾಯಕವಾಗುತ್ತಂತ ಅನ್ಕೊಂಡು ಭಾವಿಸಿಕೊಂಡಿದ್ದೀವಿ. ಗಮನ ಹರಿಸಿ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ.

ರಸ್ತೆ ಸುರಕ್ಷತಾ ಸೂಚನಾ ಫಲಕ ಅಳವಡಿಸುವುದು ಹಿಂಗೆ ಸುಮಾರು ಮಾಹಿತಿನ ಬರ್ಸಕೂತ ಇವು ನಿರ್ದೇಶನ ಕೊಟ್ಟವು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎ ಅಯ್ಯಪ್ಪ ಅವು ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಇದ್ದರೆ ಸಾರ್ವಜನಿಕರಿಗೆ ಸ್ಪಂದಿಸಿಕೆ ಸಾಧ್ಯ. ಆ ನಿಟ್ಟಲ್ಲಿ ಕೆಎಸ್ಆರ್ಟಿಸಿ ಹಂಗೆ ಖಾಸಗಿ ಬಸ್ಗೆ ಸಂಚಾರ ಮಾಡೋಕ್ಕೂ ಸಾರ್ವಜನಿಕರಿಗೆ ಉಪಯೋಗ ಅದು ಮುಖ್ಯ ಅಂತ ಹೇಳಿದವು. ಈ ಸಂದರ್ಭ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹೇಮಾವತಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಪಿಆರ್ ರಾಜಗೋಪಾಲ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ವೇದಮೂರ್ತಿ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಮುಖ್ಯಪಟ್ಟವು ಅಧಿಕಾರಿಗೆ ಹಾಜರಿದ್ದವು. ರಾಜ್ಯದಲ್ಲಿ ಅಲೆಮಾರಿ ಮತ್ತೆ ಅರೆ ಅಲೆಮಾರಿ ಜನಾಂಗ ಸುಮಾರು 75 ಲಕ್ಷ ಜನಸಂಖ್ಯೆ ಹೊಂದಿದ್ದು ಇಂದಿಗೂ ಸನ ಸ್ಥಿರ ಬದುಕು ಕಂಡುಕೊಂಡಿಲ್ಲ. ಆದ್ದರಿಂದ ಸರ್ಕಾರ ಮತ್ತೆ ಅಲೆಮಾರಿ ಹಂಗೆ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಸುಮಾರು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಮುಖ್ಯವಾಹಿನಿಗೆ ತಾಕೆ ಶ್ರಮಿಸುತ್ತಿಟ್ಟು ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿಯವರು ತಿಳಿಸಿದರು. ಮಡಿಕೇರಿಯಲ್ಲಿರುವ ನಿಗಮದ ಕಚೇರಿಗೆ ಭೇಟಿ ಕೊಟ್ಟು ಮಾಹಿತಿ ಪಡ್ಕೊಂಡು ಇವು ಮಾತಾಡಿದವು. ಜನಾಂಗದವಕ್ಕೆ ನಿಗಮದ ಸಿಕ್ಕುವ ಸೌಲಭ್ಯಗಳನ್ನು ಬಳಸಿಕೊಂಡು ಒಳ್ಳೆ ಬದುಕು ರೂಪಿಸಿಕೊಳ್ಳುವಂಗೆ ಹಾಕು. ಆ ನಿಟ್ಟಲ್ಲಿ ಜಿಲ್ಲೆಯಲ್ಲಿ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಟ್ಟು ಕೊಡಗು ಜಿಲ್ಲೆಯಲ್ಲಿ ಸನ 1000ಕ್ಕಿಂತ ಜಾಸ್ತಿ ಜನ ಓಳೋತ ಇವು ಮಾಹಿತಿ ಕೊಟ್ಟವು. ವಿರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಜಿಲ್ಲಾ ಮಟ್ಟದ ಅಂತರ ಕಾಲೇಜು ಗಂಡು ಮಕ್ಕಳ ಕಬಡ್ಡಿ ಪಂದ್ಯಾಟ ನಡೆದು ಈ ಪಂದ್ಯಾಟದಲ್ಲಿ ಒಟ್ಟು 10 ತಂಡಗ ಭಾಗವಹಿಸಿದ್ದವು. ಅಂತಾರಾಷ್ಟೀಯ ಖ್ಯಾತ ರಗ್ಬಿ ಆಟಗಾರ ಮಾದಂಡ ತಿಮ್ಮಯ್ಯವು ಪಂದ್ಯಾವಳಿಗೆ ಚಾಲನೆ ಕೊಟ್ಟು ಮಾತಾಡಿ ಜಿಲ್ಲೆಯಲ್ಲಿ ಕಬಡ್ಡಿ ಮತ್ತೆ ಬೇರೆ ಬೇರೆ ಕ್ರೀಡೆಗಳಿಗೆ ಇರುವ ವಿಫುಲ ಅವಕಾಶಗಳ ಬಗ್ಗೆ ಮಾಹಿತಿ ಕೊಟ್ಟವು. ಈ ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ಪೊಲೀಸ್ ಠಾಣೆನ ಸರ್ಕಲ್ ಇನ್ಸ್ಪೆಕ್ಟರ್ ಬಿಎಸ್ ಶಿವರುದ್ರಪ್ಪ, ಕಾಲೇಜಿನ ಪ್ರಾಂಶುಪಾಲರಾದ ಡಾ ಕೆಸಿ ದಯಾನಂದ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವು. ಕೊಡಗು ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ ಇಂದು ಬೆಳಗಿನ ಜಾವ ಭೂಮಿ ಕಂಪಿಸಿದ ಅನುಭವ ಆಗಿದ್ದು ಈ ಕುರಿತಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸ್ಪಷ್ಟೀಕರಣ ಕೊಟ್ಟಿತು. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ನಗರನಹಳ್ಳಿ ಗ್ರಾಮ ಪಂಚಾಯಿತಿನ 0.8 ಕಿಲೋಮೀಟರ್ ದೂರದಲ್ಲಿ 10 ಅಡಿ ಆಳಲ್ಲಿ ಭೂಕಂಪ ಆಗಿದ್ದು ರಿಕ್ಟರ್ ಮಾಪಕದಲ್ಲಿ 3.4 ತೇಳಿ ದಾಖಲಾಟು. ಇದರ ಅನುಭವ ಕೊಡಗು ಜಿಲ್ಲೆಯ ಸೋಮರಪೇಟೆ ತಾಲೂಕಿನ ರೇಂಜರ್ ಬ್ಲಾಕ್, ಅಮ್ಮಳ್ಳಿ ಗ್ರಾಮ, ನೇಗಳ್ಳೆ ಗ್ರಾಮ, ಮಡಿಕೇರಿ ತಾಲೂಕಿನ ದೇವಸ್ತೂರು ಹಂಗೆ ಹಾಸನದ ಗಡಿ ಭಾಗದ ಕೆಲವು ಭಾಗಗಳಲ್ಲಿ ಆಯಿತು. ಹಾಸನ ಜಿಲ್ಲೆ ಭೂಕಂಪನ ಜೋನ್ 2ಗೆ ಒಳಪಟ್ಟಿದ್ದರೆ ಕೊಡಗು ಜಿಲ್ಲೆ ಜೋನ್ 3ಗೆ ಒಳಪಟ್ಟು ಕಂಪನದ ಜನ ಹೆದರುವ ಅವಶ್ಯಕತೆ ಇಲ್ಲ ಅಂತ ಹಿರಿಯ ಭೂವಿಜ್ಞಾನಿ ಕಚೇರಿ ಪ್ರಕಟಣೆ ತಿಳಿಸಿತು. ಇಂದು ಬೆಳಗ್ಗೆಗೆ ಅಕ್ಕೇರಿಯಾದಂಗೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಸರಾಸರಿ ಮಳೆ 8.69 ಮಿಲಿಮೀಟರ್ ಮಳೆಯಾಯಿತು. ಕಳೆದ ವರ್ಷ ಇದೇ ದಿನ 2.47 ಮಿಲಿಮೀಟರ್ ಮಳೆಯಾಗಿತ್ತು. ಜನವರಿಯಿಂದ ಇಲ್ಲಿ ಮುಟ್ಟ 548.87 ಮಿಲಿಮೀಟರ್ ಮಳೆಯಾದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ 930.27 ಮಿಲಿಮೀಟರ್ ಮಳೆ ದಾಖಲಾಗಿತ್ತು. ಮಡಿಕೇರಿ ತಾಲೂಕಿನ ಇಂದಿನ ಸರಾಸರಿ ಮಳೆ 12.17, ವಿರಾಜಪೇಟೆ ತಾಲೂಕಲ್ಲಿ 10.25, ಸೋಮರಪೇಟೆ ತಾಲೂಕಲ್ಲಿ 3.66 ಮಿಲಿಮೀಟರ್ ಮಳೆ ಆಯಿತು. ವಿಕಲಚೇತನರ ಇಲಾಖೆಯ ವತಿಯಿಂದ ವಿರಾಜಪೇಟೆ ಕ್ಷೇತ್ರದ ವಿಶೇಷಚೇತನ ಫಲಾನುಭವಿಗಳಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ಹಂಚುವ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10 ಗಂಟೆಗೆ ಶಾಸಕರ ಕಚೇರಿಯಲ್ಲಿ ನಡೆದಿದೆ. ಹಂಗೇನೆ ಮಡಿಕೇರಿ ಕ್ಷೇತ್ರ ವ್ಯಾಪ್ತಿಯ ಫಲಾನುಭವಿಗಳಿಗೆ ನಾಳೆ ಬೆಳಗ್ಗೆ 11:30 ಗಂಟೆಗೆ ಜಿಲ್ಲಾ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಹಂಚಿಕೆ ಮಾಡಲಾದೆ ಅಂತ ಇಲಾಖೆಯ ಅಧಿಕಾರಿ ವಿಮಲಾವು ತಿಳಿಸಿದರು. ರಾಷ್ಟದ 43 ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಖಾಲಿ ಇರುವ 8106 ಕಚೇರಿ ಸಹಾಯಕರು ಮತ್ತು ಆಫೀಸರ್ ಹುದ್ದೆಗಳಿಗೆ ಐಬಿಪಿಎಸ್ ಅಧಿಸೂಚನೆ ಹೊರಡಿಸಿದ್ದು ಜೂನ್ 27ರೊಳಗೆ ಅರ್ಜಿ ಹಾಕಕ್ಕೆ. ಜಾಸ್ತಿ ಮಾಹಿತಿ ಬೇಕರೆ https://www.ibps.in/ ಬೆಂಗಳೂರಿನ ನೆಹರು ತಾರಾಲಯದ ವತಿಯಿಂದ ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಪ್ರೋತ್ಸಾಹಕ ಸೊಸೈಟಿನ ಕೂಡುಕೂಟ ಹಂಗೆ ಮೈಸೂರು ಸೈನ್ಸ್ ಫೌಂಡೇಶನ್ನ ಕೂಡುಕೂಟಲ್ಲಿ ಸುವರ್ಣ ಅಮೃತ ಮಹೋತ್ಸವದ ಪ್ರಯುಕ್ತ ಪ್ರೌಢಶಾಲಾ 8, 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯ ಕೂಡುಕೂಟಲ್ಲಿ ಜುಲೈ 23ಕ್ಕೆ ಆನ್ಲೈನ್ ಮೂಲಕ ರಾಜ್ಯಮಟ್ಟದ ಕನ್ನಡದಲ್ಲಿ ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆ ನಡೆದಿದೆ. ಜೂನ್ 26ಕ್ಕೆ ಸ್ಪರ್ಧೆನ ಕುರಿತಂತೆ ಅಣಕು ರಸಪ್ರಶ್ನೆ ಸ್ಪರ್ಧೆ ನಡೆಸಲಾದೆ ಅಂತ ಡಿಡಿಪಿಐ ವೇದಮೂರ್ತಿಯವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ಕೆವಿಜಿ ಐಟಿಐ ಭಾಗಮಂಡಲ. ಇಲ್ಲಿ 2022-23ನೇ ಸಾಲಿಗೆ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಪಾಸ್. ದಾಖಲಾತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರ ಸಂಖ್ಯೆ 9999092141. ಮಹೀಂದ್ರಾ ಇಂಡಿಯಾ ಗ್ಯಾರೇಜ್ನ ನೂತನ ಶೋರೂಮ್ ಇದೀಗ ಮಡಿಕೇರಿಯ ಸಂಪಿಗೆಕಟ್ಟೆ ಸೋಮಾರಪೇಟೆ ರಸ್ತೆಯಲ್ಲಿ ಇದೇ 24ರಿಂದ ಶುಭಾರಂಭ. ಮಹೀಂದ್ರಾ ಕಂಪನಿಯ ವಾಹನಗಳ ಮಾರಾಟ ಮತ್ತು ಸರ್ವಿಸ್ ಲಭ್ಯ. ಗ್ರಾಹಕರು ಮಡಿಕೇರಿ ಸಂಪಿಗೆಕಟ್ಟೆಯಲ್ಲಿರುವ ನೂತನ ಶೋರೂಮ್ಗೆ ಆಗಮಿಸಿ ಸಹಕರಿಸುವಂತೆ ಮಹೀಂದ್ರಾ ಇಂಡಿಯಾ ಗ್ಯಾರೇಜ್ನ ಪ್ರಕಟಣೆ ಕೋರಿದೆ. ಇಕ್ಕೈದು ನಡೆದ ಪಿಯುಸಿ ಪರೀಕ್ಷೆಯಲ್ಲಿ ಹೆಮ್ಮತ್ತಾಳು ಗ್ರಾಮದ ಅಯ್ಯಕುಟ್ಟಿನ ವಿಜುಬೆಮ್ಮಯ್ಯ ಮೈನ ದಂಪತಿರ ಮಾವ ಸೋಮವಾರಪೇಟೆ ಸೇಂಟ್ ಜೋಸೆಫ್ಸ್ ಕಾಲೇಜಿನ ಓದಿ ನಿಂಜೆ ಅಯ್ಯಕುಟ್ಟಿನ ಮೋನಿಶಾ ಕಾಮರ್ಸ್ ವಿಭಾಗದ ಶೇಕಡಾ 91 ಮಾರ್ಕ್ಸ್ ಪಡೆದಿದ್ದು ಸಾಧನೆ ಮಾಡಿತು. ಮೋನಿಶಿಂದ ವಿನ್ಯತ್ರ ಬೌಸು ಇಂಜಚ್ಚುಕು ಎಲ್ಗಡ್ ಪಾಲೇರಿ ನಾಡರ ಭದ್ರಕಾಳಿ ತಾಯಿ ಚೌಂಡಿತಾಯರ ಆಶೀರ್ವಾದ ಎಕ್ಕಲು ಇರಡನ್ನು ನಲ್ಲಾಮೆ ಬಂದಿತ್ತು. ಅಯ್ಯಕುಟ್ಟಿನ ಅಕ್ಕ ಓಪಿಯ ಅಯ್ಯಕುಟ್ಟಿನ ಒಕ್ಕಕಾರ. ಮುದ್ದೇನ ಸುರೇಶ್ ಹಾಗೂ ಸರೋಜ ದಂಪತಿಗಳ ಮಗಳು ಕುಮಾರಿ ಲಸಿಕಾ ಕಾವೇರಿ ಅವರು ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದ ಪರೀಕ್ಷೆಯಲ್ಲಿ 97% ಅಂಕ ಪಡೆದು ಉತ್ತಮ ಸಾಧನೆಯನ್ನು ಮಾಡಿರುತ್ತಾರೆ. ಮುಂಬರುವ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯಲು ಮುದ್ದೇನ ಹಾಗೂ ಪೊನ್ನಚ್ಚನ ಗುರುಕಾರಣರು ಮತ್ತು ನಮ್ಮ ಕುಲದೇವರಾದ ಶ್ರೀ ವೆಂಕಟರಮಣ ಸ್ವಾಮಿ ಹಾಗೂ ಕೊಡಗಿನ ಮಾತೆ ಕಾವೇರಿ ತಾಯಿಯ ಆಶೀರ್ವಾದ ಸದಾ ಇವರ ಮೇಲೆ ಇರಲಿ ಎಂದು ಹಾರೈಸುವ ಮಾವ ಪೊನ್ನಚ್ಚನ ಹರೀಶ್, ಅತ್ತೆ ಕವಿತಾ ಹಾಗೂ ಭಾವಂದಿರಾದ ಯಶವಂತ್ ಮತ್ತು ಯತೀಶ್. ಕೆ ನಿಡುಗಣೆ ಗ್ರಾಮ ಪಂಚಾಯತಿಗೆ 4 ಬಾರಿ ಸದಸ್ಯರಾಗಿ ಹಾಗೂ ಇದೀಗ 3ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ಕೆ ನಿಡುಗಣೆ ಗ್ರಾಮದ ಎಲ್ಲಾ ಸದಸ್ಯರಿಗೂ ಗ್ರಾಮಸ್ಥರಿಗೂ ತುಂಬು ಹೃದಯದ ಧನ್ಯವಾದ ಸಲ್ಲಿಸುತ್ತಿದ್ದಾರೆ ಡೀನ್ ಬೋಪಣ್ಣ, ಅಧ್ಯಕ್ಷರು ಕೆ ನಿಡುಗಣೆ ಗ್ರಾಮ ಪಂಚಾಯತಿ. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ. ಕಾಳಿಮಾಡ ದಿನೇಶ್ ನಾಚಪ್ಪ ನಿರ್ದೇಶನದ ನೆಲ್ಚಿಬೋಳಿ ಕೊಡವ ಪಾಜರ ಸಿನಿಮಾ ಇದೇ June 20 ಜುಲೈ 3 ಮಡಿಕೇರಿ ಟೌನ್ ಹಾಲ್ ಅಲ್ಲೂ ಪ್ರದರ್ಶನ ಕಾಂಬ ಪೊಲಕ 11 ಮಜ್ಜನ ದಂಡ ಪಿಣ್ಯ ಒಯ್ಪತ್ತು 6 ಬಾರಿ ನೋಟಿ ನೆಲ್ಚಿಬೋಳಿ. ಗೋಣಿಗೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 3 ಡಿಪ್ಲೊಮೊ ಕೋರ್ಸ್ಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ಎಸ್ಎಸ್ಎಲ್ಸಿ ಪಾಸ್ ಅಥವಾ ಪಿಯು ಫೇಲ್ ಪಾಸ್ ಆದವರು 3 ಓದಿ ಜಾಬ್ಗೆ ಸೇರಲು ಸುವರ್ಣ ಅವಕಾಶ. ಸೆಕೆಂಡ್ ಪಿಯು ಸೈನ್ಸ್ ಪಾಸ್ ಅಥವಾ ಐಟಿಐ ಪಾಸ್ ಆದವರು 2ನೇ ಡಿಪ್ಲೊಮೊಗೆ ನೇರ ಪ್ರವೇಶ ಪಡೆಯಬಹುದು. ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ 9900950. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. June 12 ಭಾನುವಾರ ಅಮ್ಮತ್ತಿಯ ಬಿಳುಗುಂದ ಗ್ರಾಮದ ಮನೆಯೊಂದರಿಂದ ಕಂದು ಬಣ್ಣದ ಕಪ್ಪು ಪಟ್ಟೆ ಇರುವ 4 ಬ್ರೈನರ್ ಹೆಸರಿನ ಸಾಕು ನಾಯಿಯೊಂದು ತಪ್ಪಿಸಿಕೊಂಡಿದೆ. ಮಾಹಿತಿ ನೀಡಿದಲ್ಲಿ 25,000 ನಗದು ಬಹುಮಾನ ನೀಡಲಾಗುವುದು. ಮಾಹಿತಿ ಸಿಕ್ಕಿದವರು ಹಾಗೂ ನಾಯಿಯ ಫೋಟೋಕ್ಕಾಗಿ ಸಂಪರ್ಕಿಸಿ ಮೊಬೈಲ್ 9008257514. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. ವಿರಾಜಪೇಟೆ ರುದ್ರಗುಪ್ಪೆ ಗ್ರಾಮತ್ರ ಮಾಜಿ ಪಟ್ಟಳಕಾರ ಕೊಟ್ರಂಡ ಯು ಕುಟ್ಟಪ್ಪ ಅಯ್ಯಂಗ ಇಂದು ಪೊಲಕ 9 ಬೆಂಗಳೂರು ಮರಣಪಟ್ಟಿತ್ತು. ಕೊಟ್ರಂಡ ಶ್ರೀಕಾಂತ್ ಪ್ರಶಾಂತ್ ಅಯ್ಯಂಗಡ ಪಪ್ಪ 9 ದಂಡು ಬಯತ್ರ ಕೊಟ್ರಂಡ ಯು ಕುಟ್ಟಪ್ಪ ಅಯ್ಯಂಗಡ ದಪನ ಕಾರ್ಯ ನಾಳೆ ಪೊಲಕ 8 ರುದ್ರಗುಪ್ಪೆ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕರ ಅರ್ಚಿಟಿತು. ಮಡಿಕೇರಿ ಮ್ಯಾನ್ಸ್ ಕಾಂಪೌಂಡ್ ಬಳಿ ವಾಸವಿರುವ ಕಕ್ಕಡ ದಿವಂಗತ ಪುಟ್ಟಯ್ಯನವರ ಪತ್ನಿ ಗೌರಮ್ಮ ಅವರು ಇಂದು ಬೆಳಗ್ಗೆ ನಿಧನರಾದರು. 105 ಪ್ರಾಯದ ಕಕ್ಕಡ ಗೌರಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಸ್ವಂತ ಮನೆ ಚೆಟ್ಟಿಮಾನಿ ಕುಂದಚೇರಿಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಮದೆನಾಡು ಗ್ರಾಮದ ದೇಶ್ಕೋಡಿ ದಿವಂಗತ ನಂಜಪ್ಪನವರ ಪತ್ನಿ ಜಾನಕಿ ಬೇಬಿ ತವರು ಮನೆ ಸಿರಕಜ್ಜೆ ಇವರು ಇಂದು ನಿಧನರಾದರು. 86 ಪ್ರಾಯದ ದೇಶ್ಕೋಡಿ ಜಾನಕಿ ಬೇಬಿಯವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ಒಳಗೆ ಸ್ವಂತ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದಿ ಅನ್ನುಳ್ಳ ಮಾಚಿಮಡ ಹರ್ಷ ದೇವಯ್ಯ. ಜಿಲ್ಲರ ಸೋಮರಪೇಟೆ ತಾಲೂಕರ ರೇಂಜರ್ ಬ್ಲಾಕ್ ಅಮ್ಮಳ್ಳಿ ಪಿಂಜ ನೇಗಳೆ ಗ್ರಾಮ ಕೂಡ್ನನೆಕ್ಕೆ ಮಡಿಕೇರಿ ತಾಲೂಕರ ದೇವಸ್ತೂರು ಗ್ರಾಮತ್ತು ಇಂದು ಪಂಜತಿ 4:37 ಭೂಕಂಪ ಅನವರದಿಯಾಯಿತು. ಈ ಮೇದ ಸ್ಪಷ್ಟನೆ ತಂದ ಗಣಿ ಪಿಂಜ ಭೂವಿಜ್ಞಾನ ಇಲಾಖೆ. ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕರ ನಗರನಹಳ್ಳಿ ಗ್ರಾಮ ಪಂಚಾಯಿತಿಗೆ ಅಡಗನ ಮಧುಗಾನಹಳ್ಳಿರ ಪಕ್ಕ ಭೂಮಿರ 10 ಆಳತ್ತು ಭೂಕಂಪತರ ಕೇಂದ್ರ ಇಂಜತ್ತು. ರಿಕ್ಟರ್ ಮಾಪಕತ್ತು 3.4 ಅಂಕಿ ನಮೂದಾಯಿತು ಮಾಹಿತಿ ತಂತು. ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ವರದಿ ಪೋಲೆ ಭೂಕಂಪತ್ರ ಕೇಂದ್ರ ತಿಂಜ ಕೊಡಗು ಜಿಲ್ಲೆ 50-60 ಕಿಲೋಮೀಟರ್ ದೂರ ಉಳ್ಳ ಅನುಗುಂಡು ಪಿಂಜ ಜಿಲ್ಲೆ ಭೂಕಂಪತ್ರ ಮುಂದನೆ ವಲಯದ ಬಪ್ಪನಗುಂಡು ದಾರು ಬೊತ್ತು ಅವಶ್ಯಕತೆ ಇಲ್ಲ ಎಂದು ಅರಿಚಿಡಿತು. ಜಿಲ್ಲರ ರಾಷ್ಟೀಯ ಪಿಂಜ ರಾಜ್ಯ ಹೈವೇಲ್ ಅಕ್ಕಾಕ ಅಪನತ ಅಪಘಾತತ್ನ ತಡಪಕ್ ರಾಷ್ಟೀಯ ಪಿಂಜ ರಾಜ್ಯ ಹೆದ್ದಾರಿ ಪ್ರಾಧಿಕಾರತ್ರ ಆದ ನೆಲೆ ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟನಕ್ಕೆ ಅವಶ್ಯ ಕ್ರಮ ಹೊರತೋವನಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ವಕ್ಕ ಜಿಲ್ಲಾಧಿಕಾರಿ ಡಾ ಸತೀಶ್ ನಿರ್ದೇಶನ ಕೊಡ್ತದೆ. ಮಡಿಕೇರಿಯಲ್ಲಿ ಉಳ್ಳ ಪ್ರಾದೇಶಿಕ ಸಾರಿಗೆ ಕಚೇರಿ ಸಭಾಬಾಡೆಲ್ ಇಂದು ನಡೆದ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರತ್ರ ಸಭೆಯ ಕೊರವು ಕಾರ್ಯಕ್ಕೆ ವಹಿಸಿಕೊಂಡು ತಕ್ಕ ಪರಂದ ಅವು ಅವಶ್ಯ ಉಳ್ಳಲ್ಲಿ ಹಂಪು